ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:16. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿಗಳತ್ತಿ ಸೌಮ್ಯ ಕುಲಕರ್ಣಿಯ ನಮಸ್ಕಾರಗಳು. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಕಲ್ಲಂಗಡಿಯ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಕೆಎನ್ ಶ್ರೀನಿವಾಸಪ್ಪ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಅಕ್ಟೋಬರ್ 29 ವಿಶ್ವ ಪಾರ್ಶ್ವವಾಯು ದಿನ. ಅಮೂಲ್ಯ ಸಮಯ ಉಳಿಸಿ ಪಾರ್ಶ್ವವಾಯುವಿನಿಂದ ರಕ್ಷಿಸಿಕೊಳ್ಳಿ. ಮೆದುಳಿನ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆಗೆ ಅಡ್ಡಿಯಾದರೆ ಪಾರ್ಶ್ವವಾಯು ಉಂಟಾಗುತ್ತದೆ. ಪಾರ್ಶ್ವವಾಯುವಿನಿಂದ ಮೆದುಳಿನ ನರಕೋಶಗಳಿಗೆ ಧಕ್ಕೆಯಾದಲ್ಲಿ ಮಾತು ಚಲನಶೀಲತೆ ಹಾನಿಯಾಗಿ ಮಾನಸಿಕ, ಕೌಟುಂಬಿಕ, ಆರ್ಥಿಕ ಸಮಸ್ಯೆಯಾಗುತ್ತದೆ. ಎಚ್ಚರ. ಹಠಾತ್ತನೆ ಪಾರ್ಶ್ವವಾಯು ಉಂಟಾಗಿ ಮುಖ, ತೋಳಿನಲ್ಲಿ ಜೋಮು, ತೊದಲು ಮಾತು ಕಂಡು ಬಂದಲ್ಲಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಮೇ ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೆ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಕೇಳಿ, ಕಲ್ಲಂಗಡಿಯ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಕೆಎನ್ ಶ್ರೀನಿವಾಸಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ಶ್ರೀನಿವಾಸಪ್ಪ ಅವರೇ. ನಮಸ್ಕಾರ. ಕಲ್ಲಂಗಡಿ ಒಂದು ಕುಂಬಳ ಜಾತಿಗೆ ಸೇರಿದಂಥ ಬೆಳೆ ಅಂತಲೇ ಹೇಳ್ಬೋದು. ಹೌದು, ಮುಖ್ಯವಾಗಿ ಇದನ್ನು ನಾವು ಹಣ್ಣಿನ ಬೆಳೆಯಾಗಿಯೇ ಬೆಳಿತೀವಿ. ಹೌದು, ಅದು ಬೇಸಿಗೆಯಲ್ಲಿ ಇದಕ್ಕೆ ಸ್ವಲ್ಪ ಹೆಚ್ಚಿನ ಬೇಡಿಕೆ ಇರುತ್ತೆ. ಖಂಡಿತ, ಯಾಕೆಂದರೆ ಸಾಕಷ್ಟು ಬಿಸಿಲ ಬೇಗೆ ಇದ್ದಾಗ ನಮ್ಮ ಬಾಯಾರಿಕೆಯನ್ನು ತಣಿಸೋದಕ್ಕೆ ನಾವು ಇದನ್ನು ಬಳಸ್ಕೊಳ್ತಾ ಇರ್ತೀವಿ. ಹೌದು, ಜೊತೆಗೆ ಈಗೀಗ ಯಾವಾಗ ನಾವು ಈ ಹಣ್ಣಿನ ರಸ ಇದೆಲ್ಲ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ವಿ, ಮತ್ತೆ ಈ ಮಿಶ್ರ ಹಣ್ಣಿನ ಖಾದ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ, ವರ್ಷವಿಡೀ ಕೂಡ ಇವಾಗ ಬೇಡಿಕೆ ಇದೆ ಇದಕ್ಕೆ. ಆದರೂ ಇದನ್ನು ಬೇಸಿಗೆಯಲ್ಲೇ ನಾವು ಸ್ವಾಭಾವಿಕವಾಗಿ ಹೆಚ್ಚಾಗಿ ಬೆಳಿತೀವಿ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ಕಲ್ಲಂಗಡಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಖಂಡಿತ. ಈಗ ಪ್ರಾರಂಭದಲ್ಲಿ ಕಲ್ಲಂಗಡಿ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತವಾಗಲೇ ಈಗಾಗಲೇ ಹೇಳಿದ್ರೆ ಇದನ್ನು ನಾವು ವೈಜ್ಞಾನಿಕವಾಗಿ ಸಿಟ್ರುಲಸ್ ಲ್ಯಾನೇಟಸ್ ಅಂತ ಕರಿತೀವಿ. ಇದು ಬಹಳಷ್ಟು ಪ್ರಮುಖವಾದ ಬೇಸಿಗೆ ಬೆಳೆ. ಇದು ಇದು ಕರ್ನಾಟಕದಲ್ಲಿ ಎಲ್ಲ ಪ್ರದೇಶದಲ್ಲೂ ಬೆಳೀತಕ್ಕಂಥ ಒಂದು ಉತ್ತಮವಾದ ಹಣ್ಣಿನ ಬೆಳೆ ಅಂತ ಹೇಳ್ಬೋದು. ಇದನ್ನು ಹಣ್ಣು ಮತ್ತು ತರಕಾರಿ ಜಾತಿಗೂ ಸೇರಿಸ್ತಾರೆ ಇದನ್ನು. ಹೌದು. ಸೊ ಈ ಭಾಳಷ್ಟು ಉತ್ಕೃಷ್ಟ ಇದು, ಆದರೆ ತಿನ್ನಲಿಕ್ಕೆ ಭಾಳಷ್ಟು ಸಿಹಿಯಾಗಿರ್ತದೆ. ಇದರಲ್ಲಿ ಜೊತೆಗೆ ವೈಟಮಿನ್ A ಅಂತಕ್ಕಂಥದ್ದು ಹೇರಳವಾಗಿದೆ, ಮತ್ತು ಸುರುಣದಂಶ ಇದು ಹೆಚ್ ಕೆ ಹೊಂದಿರತಕ್ಕಂಥದ್ದು, ದುಬಾಡಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಅದ್ರ ಜೊತೆಗೆ ಹಣ್ಣಿನ ಜೊತೆಗೆ ತಿರುಳು ಸಾಮಾನ್ಯವಾಗಿ 30% ತಿರುಳಿರ್ತದೆ ಇದರಲ್ಲಿ, 30% ಸರಾಸರಿ ತಗೊಂಡಾಗ ನಾವು. ಅದು ತಿರುಳನ್ನು ಸಹ ಸಂಸ್ಕರಣೆ ಮಾಡಿ ನಾವು ಬೇರೆ ಬೇರೆ ಪದಾರ್ಥಗಳಲ್ಲಿ ಬಳಸ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಮುಖ್ಯವಾಗಿ ಟೂಟಿ ಫ್ರೂಟಿ ಅಂತಕ್ಕಂಥದ್ದು ನಮ್ಮ ಹತ್ರ ಇದೆ. ಆಮೇಲೆ ಕ್ಯಾಂಡಿ ಅಂತ ನಾವು ಬಳಸ್ತೀವಿ, ಅದರನ್ನು ಉಪಯೋಗಿಸ್ಕೋತೀವಿ. ಜ್ಯೂಸು ಸಹ ಮಾಡ್ಕೋತೀವಿ ಇದರಲ್ಲಿ, ಮಾಡಿಕೊಂಡು ಆಮೇಲೆ ಉಳಿದಿದ್ದನ್ನು ನಾವು ದನಕರುಗಳಿಗೆ ಮೇವಾಗೂ ಸಹ ಇದನ್ನು ಬಳಸ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಉತ್ಕೃಷ್ಟವಾದ ಆಹಾರ ಇದೆ ಅದಕ್ಕೆ. ಅಂದರೆ ಹಾಗಿನ ಭಾಗವನ್ನೆಲ್ಲ ಬಳಸ್ಕೊಂಡು ಆ ದಿಂಡನ್ನು ಮೇವಾಗಿ ಬಳಸ್ಕೋಬೋದು. ಹೌದು, ಖಂಡಿತವಾಗಿ ಬಹಳಷ್ಟು ಒಳ್ಳೆ ಮೇವು ಅಂತ ದನಕರುಗಳಿಗೆ ಒಳ್ಳೆಯದಿದು. ಅಂದರೆ ಈ ಒಂದು ಕಲಂಗಡಿಯನ್ನು ಬೆಳೆಯೋದಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತೀರಿ? ಇದಕ್ಕೆ ನೀರು ಬಸ್ತೋಗ್ತಕ್ಕಂಥ ಒಂದು ಗೋಡು ಮಣ್ಣು ಅಂತ ಹೇಳ್ತೀವಿ, ಅದು ಬಹಳ ಸೂಕ್ತವಾದ ಇದಕ್ಕೆ. ಆಮೇಲೆ ನದಿ ತೀರಗಳಲ್ಲೂ ಬಹಳಷ್ಟು ಬೆಳಿತೀವಿ ಇದನ್ನ, ಸೊ ಅಲ್ಲೂ ಸಹ ಇದು ಉತ್ತಮವಾಗಿ ಬರ್ತಕ್ಕಂಥದ್ದು. ಮಣ್ಣಿನ ರಸಸಾರ ಅಂತ ಹೇಳ್ತೀವಿ, ಅದು 5.5-6.5 ಇದ್ರೆ ಉತ್ತಮವಾಗಿ ಇದನ್ನ ಬೆಳೆಯನ್ನ ತಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಅಂದ್ರೆ ತಟಸ್ಥದಿಂದ ಸ್ವಲ್ಪ ಆಮ್ಲೀಯದ ಕಡೆಗೆ ರಸಸಾರ ಇದ್ರೆ ಒಳ್ಳೆಯದು ಅಂತ, ಒಳ್ಳೆ ಬೆಳವಣಿಗೆ ಆಗುತ್ತೆ. ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೇದು ಅಂತೀರಿ ಈ ಕಲಂಗಡಿ ಬೇಸಾಯಕ್ಕೆ? ಇದು ಒಂದು ಉಷ್ಣವಲಯದ ಒಂದು ಹಣ್ಣು, ಹಣ್ಣಿನ ಬೆಳೆ ಇದು. ಅದು ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಿರ್ತಕ್ಕಂಥ ಇದ್ರೆ ವಾತಾವರಣದಲ್ಲಿ ತುಂಬಾ ಅಗತ್ಯ ಇದೆ, ಇದಕ್ಕೆ ಬಿಸಿಲ ಅಗತ್ಯ. ಮತ್ತೆ ನವೆಂಬರ್ ಫೆಬ್ರವರಿ ತಿಂಗಳಲ್ಲಿ ಈ ಹಣ್ಣುಗಳನ್ನು ಹೆಚ್ಚಿಗೆ ಬೆಳಿತೀವಿ. ಆದಾಗ್ಯೂ ಸಹ ಅಕ್ಟೋಬರಿಂದ ಇದನ್ನು ಪ್ರಾರಂಭ ಮಾಡ್ಕೋಬಹುದು. ಅಕ್ಟೋಬರಿಂದಲೇ ಪ್ರಾರಂಭ ಮಾಡಿಕೊಂಡು ಈ ಬೆಳೆ ಬೆಳಿತಕ್ಕಂಥದ್ದು ನಾವು ವಾಡಿಕೆಯಲ್ಲಿದೆ. ಆಮೇಲೆ ಈ ಸಾಮಾನ್ಯವಾಗಿ ಮೊಳಕೆ ಹೊಡಿಬೇಕಾದ್ರೆ ನಾವು ಈಗಾಗಲೇ ಮಣ್ಣು ಮಾತಾಡ್ತಿದ್ವಿ, ಹವಾಗುಣ ಅದರಲ್ಲೂ ಬಹಳ ಮುಖ್ಯವಾದಾಗುತ್ತೆ. ಉಷ್ಣಾಂಶ ಇರದಿಲ್ಲ, ಅದು ನಾವು ಸ್ವಲ್ಪ ಈ ಇದು ಬೀಜ ಮೊಳಕೆ ಹೊಡಿಬೇಕಾದ್ರೆ 25-30°C ಇದ್ರೆ ಬಹಳಷ್ಟು ಉತ್ತಮವಾದ್ದು, ಮೊಳಕೆ ಪ್ರಮಾಣ ಚೆನ್ನಾಗಾಗುತ್ತೆ ಅಂತಕ್ಕಂಥದ್ದು. ಅದೇ ಬೆಳವಣಿಗೆಗೆ ಬಂದಾಗ ನಾವು ಅದರಲ್ಲಿ 28-30°C ಇದ್ರೆ ವೈಜ್ಞಾನಿಕವಾಗಿ ಕಂಡು ಬಂದಿರತಕ್ಕಂಥದ್ದು ಇದು, ಬೆಳವಣಿಗೆ ಬಹಳಷ್ಟು ಉತ್ತಮವಾಗ್ತದೆ. ಆಮೇಲೆ ಇನ್ನೊಂದು ಕಾಯಿ ಕಚ್ಚಿ ಮತ್ತೆ ಬೆಳವಣಿಗೆ ಆಗಬೇಕಾದ್ರೆ ಕಾಯಿ ಬಹಳ ಮುಖ್ಯವಾಗಿರುತ್ತೆ. ಸೊ ಅದಕ್ಕೆ 24-27°C ಉಷ್ಣಾಂಶ ಇದ್ದಾಗ ಬಹಳಷ್ಟು ಒಳ್ಳೆ ಉತ್ತಮವಾದ ಕಾಯಿ ಮತ್ತೆ ಅದರ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ. ಇನ್ನು ಈ ಕಲಂಗಡಿಯಲ್ಲಿರುವಂತಹ ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರ? ಖಂಡಿತ. ಈಗಾಗಲೇ ಸಾಕಷ್ಟು ಪ್ರಚಲಿತ ಇರತಕ್ಕಂಥ ಅರ್ಕಾಮಾಣಿಕ್ ಅಂತ ತಮಗೆಲ್ಲ ಗೊತ್ತಿರ್ಬೋದು. ಆಮೇಲೆ ಅಶಾಯಿ ಎಮಟೋ ಅಂತೀವಿ, ಶುಗರ್ ಬೇಬಿ ಅಂತಕ್ಕಂಥದ್ದು, ಆಗಸ್ಟ್ ಅಂತಕ್ಕಂಥದ್ದು, ಆಮೇಲೆ ದುರ್ಗಾಪುರ್ ಮೀಠಾ ಅಂತ ಹೇಳ್ತೀವಿ, ಮೀಠಾ ಅಂದರೆ ಸಿಹಿ ಅಂತ, ಸಿಹಿ. ಆಮೇಲೆ ದುರ್ಗಾಪುರ್ ಕೇಸರ್ ಅಂತ, ಪೂಸಾ ರಜಲ್ ಅಂತ ಹೇಳ್ತೀವಿ. ಆಮೇಲೆ ಇಂಪ್ರೂವ್ಡ್ ಶಿಪ್ಪರ್ ಅಂತಂದಿದೆ. ಆಮೇಲೆ ಇನ್ನೊಂದು ಸುಮಾರು ಇದಾವೆ ಅದರಲ್ಲಿ. ಆಮೇಲೆ ಸಂಕರ್ಣ ತಳಿಗಳು ಇದರಲ್ಲಿ ಕಲವಿದಾವೆ, ಅರ್ಕ ಜ್ಯೋತಿ ಅಂತಕ್ಕಂಥದ್ದು ಇರ್ಬೋದು. ಈ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಗಟ್ಟದಲ್ಲಿ ಇರ್ತಕ್ಕಂಥವ್ರು ಡೆವಲಪ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಇದು ನಾತ್ 102 ಮತ್ತೆ 202 ಅಂತಕ್ಕಂಥವಿದೆ. MHW 6 ಮತ್ತೆ 11 ಅಂತಕ್ಕಂಥದ್ದಿದೆ. ಪೂಸಾ ಬೆದಾನ ಅಂತ, ಪೂಸಾ ಬೆದಾನ ಅಂದ್ರೆ ಸಾಮಾನ್ಯವಾಗಿ ಇದು ಬೀಜರಹಿತ ತಳಿ ಅಂತಕ್ಕಂಥದ್ದು, ತೆಳ್ಳನಾಗಿರೋ ಬೀಜಗಳು. ಹೌದು, ತೆಳ್ಳ ಇರ್ತದೆ, ಒಂದೊಂದು ಬಾರಿ ಬೀಜ ಇಲ್ದೇನೆ ಇರತಕ್ಕಂಥದ್ದು ಕೆಲವು ತಳಿಗಳನ್ನ ನಾವು ಕಾಣಬಹುದು ಇತ್ತೀಚೆಗೆ. ಆಮೇಲೆ NS ಕೆಲವು ಇವನ್ ಈ ಬೇರೆ ಖಾಸಗಿ ಸಂಸ್ಥೆಯವರು ಬಹಳಷ್ಟು ಇದರಲ್ಲಿ ಪ್ರಚಲಿತ ಮಾಡ್ತಾ ಇದ್ದಾರೆ. ತಳಿಗಳು ಬಹಳಷ್ಟು ಅಲ್ಲೂ ಇದಾವೆ. ರೈತರು ಯಾವ್ದು ಬೇಕು, NS ಇರ್ಬೋದು, ಖುಷ್ಬು ಇರ್ಬೋದು, ಮಧುಬಾಲ ಇರ್ಬೋದು, ದೇವಾಯನ ಇರ್ಬೋದು, ಆಮೇಲೆ ಶುಗರ್ ಕ್ವೀನ್ ಅಂತೀವಿ, ಆಮೇಲೆ ಕಿರಣ್ ಅಂತೀವಿ, ನಾನಾ ತಳಿಗಳು ಇದರಲ್ಲಿ ನಾವು ಕಾಣ್ಬೋದು. ಇದರಲ್ಲಿ ಅಂದ್ರೆ ಈ ತಳಿಗಳ ಗುಣಗಳು ಏನೇನು ಅಂತೀರಿ? ಈಗ ಅಶಾಯಿ ಎಮೆಟೋ ಅಂತಂದೆ ನಾನು, ಅದರಲ್ಲಿ ಇದು ಸ್ವಲ್ಪ ಮಧ್ಯಮಾವಧಿ ತಳಿ, ಇದು 95 ದಿನಗಳಲ್ಲಿ ನಮಗೆ ಕಟಾವು ಬರ್ತಕ್ಕಂಥದ್ದು. ಇದು ಜಪಾನ್ ದೇಶದ ಮೊದಲಾಗಿ ಮೂಲತಃ, ಆಮೇಲೆ ಇಲ್ಲಿ ತಂದು ಅದನ್ನು ಹೆಚ್ಚಿಗೆ ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದು ಆಗಿದೆ. ಇದು ಹಣ್ಣಿನ ತೂಕ ಸರಾಸರಿ 7-8 kg ತೂಕ ಇರತಕ್ಕಂಥದ್ದು ನಾವು ಕಾಣ್ಬೋದು. ಬಹಳ ಉತ್ತಮವಾದ ಬೆಳೆ ಅಂತ ಹೇಳ್ಬೋದು ನಾವು ಅದನ್ನು. ಆಮೇಲೆ ಇತ್ತೀಚೆಗೆ ಹೆಚ್ಚಿಗೆ ಶುಗರ್ ಬೇಬಿ ಅಂತಕ್ಕಂಥದ್ದು ನಾವು ನೋಡ್ಬೋದು. ಇದು ಮೂಲತಃ ಅಮೆರಿಕದ್ದು, ಇದು ಇಲ್ಲಿ ನಮ್ಮಲ್ಲಿ ತಂದು ಅದನ್ನು ಪ್ರಚಲಿತ ಹೊಂದಿಸಿ ಅದನ್ನು ಹೆಚ್ಚಿಗೆ ಬೆಳೆಯಲಿಕ್ಕೆ ಬಿಡುಗಡೆ ಅವಕಾಶಗಳಾಗಿದೆ. ಆಮೇಲೆ ಇದು ಸ್ವಲ್ಪ ಸಣ್ಣ ಗಾತ್ರದ ಹಣ್ಣು, 4-6 kg ಬರ್ತಕ್ಕಂಥದ್ದು. ಈಗ ಸಣ್ಣ ನಾವು ಫ್ಯಾಮಿಲಿ ಕುಟುಂಬಗಳಿರ್ತವೆ ಅವ್ರಿಗೆ ಬಹಳಷ್ಟು ಒಳ್ಳೆಯದು ಇದು, 4-6 kg ವರೆಗೂ ಬರ್ತಕ್ಕಂಥದ್ದು. ಆಮೇಲೆ ತೊಗಟೆ ಹಸಿರಾಗಿರ್ತದೆ ಇದು. ಆಮೇಲೆ ತಿಳಿ ಹಳದಿ ಪಟ್ಟೆಗಳನ್ನು ಅದ್ರ ಮೇಲೆ ನಾವು ನೋಡ್ಬೋದು. ಈ ತಳಿ 75 ದಿನಗಳಲ್ಲಿ ಕಟಾವು ಬರ್ತದೆ. ನಾವು ಹೆಚ್ಚು ಕಡಿಮೆ 2.5 ತಿಂಗಳಲ್ಲಿ ಇದನ್ನ ಬೆಳೆಯನ್ನ ತಗೊಳ್ತಕ್ಕಂಥದ್ದು. ಬಹಳಷ್ಟು ಸಿಹಿ ಇರ್ತಕ್ಕಂಥದ್ದು. ಆಮೇಲೆ ಬೀಜಗಳು ಸಹ ಸಣ್ಣದಾಗಿರ್ತವೆ, ಇದರಲ್ಲಿ ತಿನ್ಬೋದು ಹಾಗೇನೆ. ಸೊ ಈ ತರದ ಕೆಂಪು ತಿರುಳಿರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ತಳಿ ಈಗ ಶುಗರ್ ಬೇಬಿ ಅಂತ. ಹೌದು, ಶುಗರ್ ಬೇಬಿ ಅಂತ. ಸೊ ಅರ್ಕಮಾಣಿಕ್ ಈಗಾಗಲೇ ಬಹಳಷ್ಟು ಪ್ರಚಲಿತದಲ್ಲಿದೆ. ಅದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ರೋಗ ನಿರೋಧಕಗಳಿದೆ ಇದಕ್ಕೆ. ಚಲೆಚುಕ್ಕೆ ರೋಗ ಇರ್ಬೋದು, ಬೂದು ರೋಗ ಇರ್ಬೋದು, ಬೂದು ತುಪ್ಪಟ ರೋಗ ಅಂತಾನೆ ಕರಿತೀವಿ, ಅದಕ್ಕೆಲ್ಲ ನಿರೋಧಕತೆ ಹೊಂದಿರತಕ್ಕಂಥ ತಳಿ ಇದು. ಸೊ ಅದು ದುಂಡಾಗಿರ್ತದೆ, ಸ್ವಲ್ಪ ಹೆಚ್ಚಿಗೆ ಇದು ಸ್ವಲ್ಪ ದೀರ್ಘಾವಧಿ ತಳಿ, 100 ರಿಂದ 110 ದಿನಗಳ ಕಾಲ ಇದಕ್ಕೆ ಬೇಕಾಗತ್ತೆ ಕಟಾವು ಮಾಡಬೇಕಾದ್ರೆ. ಸೊ ಹಾಗಾಗಿ ಬಹಳಷ್ಟು ಉತ್ಕೃಷ್ಟವಾದ ಹಣ್ಣು ಅಂತ ಹೇಳ್ಬೋದು ಇದನ್ನು. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ತಳಿ ಇದೆ ಅಂತೇಳಿ? ಈಗ ನಾವು ಹೈಬ್ರಿಡ್ ಅಂತ ಹೇಳ್ತೀವಿ, ಒಂದೊಂದ್ಸರಿ ಅರ್ಕಾ ಜ್ಯೋತಿ ಅಂತ ಹೇಳ್ಬಿಟ್ಟು, ಇದು ಸಂಕರ್ಣ ತಳಿ. ಈ ತಳಿ ನಾವು ಸುಮಾರು ಇದು ಹೆಚ್ಚಿನ ಸಕ್ಕರೆ ಅಂಶ ಇದೆ ಇದರಲ್ಲಿ, ಶೇಕಡ 11-13% ಹೆಚ್ಚಿಗೆ ಸಕ್ಕರೆ ಅಂಶ. ನಾವು TSS ಅಂತ ಇಂಗ್ಲೀಷಲ್ಲಿ ಕರಿತೀವಿ ಅದನ್ನ. ಆಮೇಲೆ ತೂಕ 6-8 ಕಿಲೋಗ್ರಾಂ ಬರ್ತಕ್ಕಂಥ ಸರಾಸರಿ ಹಣ್ಣು ಕೊಡ್ತಕ್ಕಂಥದ್ದು ಒಂದು ಇದು ಉತ್ತಮವಾದ ಇದು, ಹೆಚ್ಚಿನ ಇಳುವರಿ ಸಹ ಇದರಲ್ಲಿ ನಾವು ತಗೋಬಹುದು. ಆಮೇಲೆ ದೂರದ ಮಾರ್ಕೆಟ್ಗೆ ನಾವು ಸರಬರಾಜು ಮಾಡಬೇಕಾದ್ರೆ ಇದು ತಡ್ಕೊಳುತ್ತೆ. ಇದು ಬಹಳ ಉತ್ತಮವಾದ ಸಂಕರಣ ತಳಿ ಇದು. ಇನ್ನು ನಾವು ಬೇಸಾಯಕ್ಕೆ ಬಂದರೆ ಈಗ ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಇವೆಲ್ಲ ಎಷ್ಟೆಷ್ಟು ಬೇಕಾಗ್ತವೆ ಅಂತೀರಿ? ಖಂಡಿತ, ಇವು ಬಹಳಷ್ಟು ಸಾಮಗ್ರಿಗಳನ್ನ ಮೊದಲೇ ಒದಗಿಸ್ಕೋಬೇಕಾಗತ್ತೆ. ಉತ್ತಮವಾದ ಬೀಜ ಅನ್ನೋದು ಬಹಳ ಮುಖ್ಯ. ಈ ಗುಣಮಟ್ಟದ ಬೀಜ ನಾವು ತಗೋಬೇಕಾಗತ್ತೆ, 400 ಗ್ರಾಮ್ 500 ಗ್ರಾಮ್ 1 ಎಕರೆಗೆ ಬೇಕಾಗುತ್ತೆ ಅದು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಎಲ್ಲ ಯಾವ್ದಾದ್ರು ಇರಲಿ. ನಾವು ಇತ್ತೀಚೆಗೆ ರೈತ ಬಾಂಧವರು ಏನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಹಾಕೋದನ್ನ ಮರಿತಾ ಇದೀವಿ, ಅದನ್ನ ತಪ್ಪಿಸಬಾರ್ದು, ಕಡಿಮೆ ಮಾಡ್ಕೊಂಡ್ಬಿಟ್ಟಿದೀವಿ, ಕಡಿಮೆ ಮಾಡ್ತಿದೀವಿ. ಆದ್ರೆ ಯಾಕೆಂದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿ ಕ್ರಿಯೆಗಳು ಬಹಳಷ್ಟು ಇರ್ತವೆ, ಅದು ಕಡಿಮೆ ಆದಂಗೆಲ್ಲನು ನಮಗೆ ಅದು ತೊಂದರೆ ಆಗ್ತಾ ಹೋಗುತ್ತೆ, ತೊಂದರೆ ಆಗುತ್ತೆ, ನಮ್ಮ ಮಣ್ಣಿನ ಗುಣಮಟ್ಟನೂ ಹಾಳಾಗುತ್ತೆ, ರಚನೆ ಹಾಳಾಗುತ್ತೆ. ಹಾಗಾಗಿ ಬೆಳೆ ಬರಲಿಕ್ಕೆ ಅಷ್ಟು ಉತ್ಕೃಷ್ಟವಾಗಿ ಬರೋದಿಲ್ಲ. ಅಂದ್ರೆ ಎಷ್ಟು ಟನ್ ಕೊಡಬೇಕಾಗತ್ತೆ? ಇದು ಸುಮಾರು 10 ಟನ್ ನಾವು 1 ಎಕರೆ ಪ್ರದೇಶಕ್ಕೆ ಕೊಡಬೇಕಾಗತ್ತೆ. ಆಮೇಲೆ ಬೇವಿನ ಹಿಂಡಿ ಕೊಡೋದು ಬಹಳ ಸೂಕ್ತವಾದ್ದು, ಯಾಕೆಂದ್ರೆ ಅದರಲ್ಲೂ ಬೇವಿನ ಹಿಂಡಿ ಗೊಬ್ಬರನೇ ಅಲ್ಲ, ಇರ್ತಕ್ಕಂತ ಕೀಟಗಳು ರೋಗಗಳನ್ನ ತಡೆಗಟ್ಟಲಿಕ್ಕೆ ಅಥವಾ ರಿಪಲೆಂಟ್ ಅಂತೀವಿ ಅದನ್ನ, ಒಂದ್ಸರಿ ದೂರ ಇಡೋದಕ್ಕೆ, ದೂರ ಇಡಲಿಕ್ಕೆ ಬಹಳಷ್ಟು ಸಹಕಾರಿ ಆಗುತ್ತೆ ಇದು. ಒಂದು ಎಕರೆಗೆ 100 ಕೆಜಿ ಕೊಡೋದಾದ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಇದರಿಂದ. ಆಮೇಲೆ ನಾವು ಹೆಚ್ಚಿನ ಇಳುವರಿ ತಗೋಬೇಕಾದ್ರೆ ರಸಗೊಬ್ಬರಗಳು ಸಹ ಸ್ವಲ್ಪ ಕೊಡಬೇಕಾಗುತ್ತೆ. ಹೌದು, ಅದು ಯಾಕೆ ಕೊಡ್ಬೇಕಂತಂದ್ರೆ ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ಕೊಡಬೇಕು. ದಯಮಾಡಿ ರೈತ ಬಂದವರು ಏನ್ ಮಾಡ್ಬೇಕಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ನಾವು ಎಕರೆಗೆ ಒಂದು ಸಾರಜನಕ 40 ಕಿಲೋಗ್ರಾಂ ಕೊಡಬೇಕಾಗತ್ತೆ. ಆಮೇಲೆ ರಂಜಕ 35 ಕಿಲೋಗ್ರಾಮ್ ಮತ್ತೆ ಪೊಟ್ಯಾಷಿಯಂ 40 ಕಿಲೋಗ್ರಾಂ ಕೊಡೋದಾದ್ರೆ ಅದು ಬಹಳಷ್ಟು ಉತ್ತಮ ಬೆಳೆ ತಗೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವೀಗ ಈ ಪರಿಕರಗಳನ್ನೆಲ್ಲ ಹೊಂದಿಸ್ಕೊಂಡ್ಮೇಲೆ ಭೂಮಿಯ ಸಿದ್ಧತೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಹೌದು, ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಬೇರೆ ಬೆಳೆ ತರ ಇದಕ್ಕೂ ಸ್ವಲ್ಪ ಭೂಮಿ ಚೆನ್ನಾಗಿ ಸಿದ್ಧತೆ ಅಂದ್ರೆ ಉಳುಮೆ ಮಾಡ್ಕೋಬೇಕಾಗತ್ತೆ, ಚೆನ್ನಾಗಿ ಹದ ಮಾಡಿ ಇಳಿಜಾರು ಏನಾದರೂ ಇದ್ರೆ ಭೂಮಿ ಅದನ್ನ ಅಡ್ಡಲಾಗಿ ನಾವು ಅದನ್ನ ಸ್ವಲ್ಪ ಇದನ್ನ ಬದುಗಳನ್ನ ಹಾಕೋಬೇಕಾಗತ್ತೆ. ಹೇರು ಮಡಿಗಳನ್ನ ತಯಾರು ಮಾಡ್ಕೊಳ್ಳೋದು ಬಹಳ ಸೂಕ್ತ. ಮೊದಲೆಲ್ಲ ಹಾಗೆ ಬೆಳೀತಿದ್ವಿ, ಸ್ವಲ್ಪ ಹೇರು ಮಡಿ ಮಾಡೋದ್ರಿಂದ ನಮಗೆ ಹೆಚ್ಚಿಗೆ ಮಳೆ ಬರಲಿ ಅಥವಾ ಇನ್ನೊಂದು ತೊಂದರೆ ಆಗೋದಿಲ್ಲ, ಅದು ಒಳ್ಳೆ ಇದು ನೀರು ಬಸ್ತು ಹೋಗ್ಲಿಕ್ಕೆ ಒಳ್ಳೇದಾಗತ್ತೆ. ಆಮೇಲೆ ಪ್ರತಿ ಎಕರೆಗೆ 10 ಟನ್ ನಾವು ಈಗಾಗಲೇ ಗೊಬ್ಬರ ಕೊಡಬೇಕು ಅಂತ ಹೇಳಿದ್ವಿ. ಆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಟ್ರೈಕೋಡರ್ಮ ಅಂತ ಹೇಳ್ಬಿಟ್ಟು ಜೀವಾಣು ಇದೆ, ಅದು ಆ ಜೀವಾಣುವಿಂದ ಜೊತೆ ಬೆರೆಸಿ ನಾವು ಉತ್ಕೃಷ್ಟತೆ ಮಾಡಿ ಆ ಗೊಬ್ಬರ ಹಾಕೋದ್ರಿಂದ ನಮಗೆ ಈ ಭೂಮಿಯಿಂದ ಬರ್ತಕ್ಕಂಥ ರೋಗಗಳನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ರೈತ ಬಾಂಧವರು ಇದನ್ನ ಮರಿಬಾರ್ದು ಅಂತ ಅದು ಕೊಟ್ಟಿಗೆ ಗೊಬ್ಬರ ಮಡಿಗೆ ಹಾಕ್ಬಿಡೋದು. ಆಮೇಲೆ ಶಿಫಾರಸ್ ಮಾಡಿದ್ದೆ ಸುಮಾರು 50 ಭಾಗದಷ್ಟು ಸಾರಜನಕ ಮತ್ತೆ 50 ಭಾಗ ಅಂತಂದ್ರೆ 20 ಕಿಲೋಗ್ರಾಂ 1 ಎಕರೆಗೆ. ಆಮೇಲೆ ಪೂರ್ತಿ ಪ್ರಮಾಣದ ರಂಜಕ ಮತ್ತೆ ಪೊಟ್ಯಾಷಿಗಳನ್ನು ಅಂದ್ರೆ ರಂಜಕ 35 ಕಿಲೋಗ್ರಾಮ್, ಪೊಟ್ಯಾಷ್ 40 ಕಿಲೋಗ್ರಾಮ್ ಮೊದಲನೇ ನಾವು ಬೀಜ ಬಿತ್ತನೆ ಮಾಡೋದು ಅಥವಾ ಸಸಿ ನಾಟಿ ಮಾಡಕ್ ಮುಂಚೆ ಇದನ್ನ ಕೊಟ್ಟು ಮಣ್ಣಿಗೆ ಸೇರಿಸ್ಕೋಬೇಕು. ಇದನ್ನ ಇನ್ನ ಆಮೇಲೆ ನಾವು ಈ ಬೀಜಗಳನ್ನ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಹೌದು, ಈ ಬೀಜಗಳನ್ನ ಹೇಗೆ ಬಿತ್ತನೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ನನಗಾಗಲೇ ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು, ಏರ್ಮಡಿ 60 ಸೆಂಟಿಮೀಟರ್ನಿಂದ 1 ಮೀಟರ್ ಅಗಲದವರೆಗೂ ನಾವು ಮಾಡ್ಕೋಬೋದು. ಸೊ ಅದು ಈಗ ಬಿತ್ತು ಮುನ್ನ ನಾವೇನು ಮಾಡ್ಬೇಕಂದ್ರೆ ಈ %.5 ಟ್ರೈಕೋಡರ್ಮ ಆರ್ಜಿಯನಮ್ ಅಂತ ಹೇಳ್ಬಿಟ್ಟು ಈಗಾಗಲೇ ಜೀವಾಣು ಬರುತ್ತೆ ಅದು, ಅದರಿಂದ ಲೇಪನ ಮಾಡ್ಕೊಳ್ಳೋದು ಬಹಳ ಸೂಕ್ತವಾದ್ದು. ಅಥವಾ ಕ್ಯಾಪ್ಟನ್ ಅಥವಾ ತೈರಾಮ್ ಅಂತ ಬರುತ್ತೆ, ಅದರಲ್ಲಿ %2 ನಾವು ಬೀಜೋಪಚಾರನ ಮಾಡಿಕೊಂಡು %.2 ನಾವು ಮಾಡ್ಕೋಬೇಕಾಗತ್ತೆ. ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ಕೊಳ್ಳೋದು ಬಹಳ ಸೂಕ್ತವಾದ್ದು. ಆಮೇಲೆ ಬಿತ್ತಿದ 4 ವಾರಗಳ ನಂತರ ಮತ್ತೆ ನಾವು ಉಳಿದ ಈ ಸಾರಜನಕವನ್ನು %50 ಸಾರಜನಕ ಏನು ಉಳಿಸ್ಕೊಂಡಿರ್ತೀವಿ 20 ಕಿಲೋಗ್ರಾಮ್ ಎಕರೆಗೆ ಆಗಷ್ಟು ಅದನ್ನ ಕೊಡಬೇಕಾಗತ್ತೆ, ಮಣ್ಣಲ್ಲಿ ಚೆನ್ನಾಗಿ ಸೇರಿಸಬೇಕಾಗತ್ತೆ. ಅಂದ್ರೆ ಒಳ್ಳೆ ಸಸಿಗಳನ್ನು ಉಳಿಸ್ಕೊಂಡು ನಾವು ಸರಿಯಾಗಿಲ್ಲದ ಸಸಿಗಳನ್ನು ತೆಗಿಬೇಕಾಗತ್ತೆ. ಹೌದು, ನಂತರ ಅವಾಗ ತೆಗಿಬೇಕಾಗತ್ತೆ. ನಾವು ಒಂದು ಒಂದು ತಿಂಗಳಾದ್ಮೇಲೆ ಒಂದು 15-20 ದಿವಸ ಆದ್ಮೇಲೆ ಸಸಿಗಳನ್ನೇ ನಾವು ಹೆಚ್ಚಿಗೆ ಬೀಜ ಬಿತ್ತನೆ ಮಾಡಿರ್ತೀವಿ, ಹೆಚ್ಚಿಗೆ ಇರೋದನ್ನ ತೆಗಿಬೇಕಾಗತ್ತೆ. ಅಂದ್ರೆ ಒಳ್ಳೆ ಸಸಿಗಳನ್ನ ಉಳಿಸ್ಕೋಬೇಕಾಗತ್ತೆ. ಹೌದು, ಈಗ ಸಸಿನೂ ನಾಟಿ ಮಾಡ್ತೀವಿ ನಾವೀಗ. ಅಂದ್ರೆ ಈಗ ಸಸಿ ನಾಟಿ ಮಾಡಬೇಕಾದ್ರೆ ಹೇಗೆ ತಯಾರು ಮಾಡ್ಕೋಬೇಕು ಅಂತೀರಿ? ಈಗ ಇತ್ತೀಚೆಗೆ ಬೀಜದ ಬದಲಾಗಿ ಸಸಿ ನಾಟಿ ಮಾಡೋದ್ರಿಂದ ನಮ್ಗೆ ಉತ್ಕೃಷ್ಟವಾದ ಮತ್ತೆ ದೃಢವಾದ ಸಸಿಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬೆಳೆದು ಸ್ವಲ್ಪ ಬೇಗ ಬರಬಹುದು, ಬೇಗ ಬರುತ್ತೆ. ಆಮೇಲೆ ನಮಗೆ 15 ದಿವಸ ಹೆಚ್ಚು ಕಡಿಮೆ 14 ದಿವಸದಲ್ಲಿ ನಮಗೆ ಸಸಿ ಬರುತ್ತೆ. ಅದು ನಾವು ಪ್ಲಾಸ್ಟಿಕ್ ತಟ್ಟೆಗಳೇನಿದೆ, ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ನಾವು ಅದನ್ನ ಕೋಕೋ ಪೀಟ್ ಅಂತ ಹೇಳ್ತೀವಿ, ಅದು ಕಾಯಿನಾರದೆಲ್ಲ ಪುಡಿ, ಅದ್ರ ಜೊತೆ ಜೈವಿಕ ಗೊಬ್ಬರನ ಮಿಕ್ಸ್ ಮಾಡಿ ನಾವು ಮಿಶ್ರಣ ಮಾಡಿ ಹಾಕಿ ಅದ್ರ ಮೇಲೆ ನಾವು ಬೀಜ ಬಿತ್ತೋದ್ರಿಂದ ನಾವು ಉತ್ಕೃಷ್ಟವಾದ ಮತ್ತೆ ಈ ಸೀಡ್ಲಿಂಗ್ ವಿಗರ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ವೇಗವಾಗಿ ಶಕ್ತಿಯುತವಾಗಿ ಸಸಿಗಳು ಬರ್ತವೆ. ಆಮೇಲೆ ಹೆಚ್ಚಿನ ನಾವೇನು ಹಾಕಿದ್ದ ಪರಿಕರಗಳೇನಿದೆ ಅದನ್ನೆಲ್ಲ ಹೆಚ್ಚಿಗೆ ಚೆನ್ನಾಗಿ ಬಳಸ್ಕೊಳ್ತವೆ. ಆಮೇಲೆ ಉತ್ತಮವಾದ ಮತ್ತೆ ಸಸಿಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ 14 ದಿವಸ ಸಾಕಿದಕ್ಕೆ ಸಸಿ ಬಂದ್ಬಿಡುತ್ತೆ. ಆ ಸಸಿನ ನಾವು ತಗೊಂಡೋಗಿ ನಾಟಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅಂದ್ರೆ ನಮಗೆ ಸಸಿಗಳ ಸಂಖ್ಯೆಯನ್ನು ಇದರಿಂದ ಕಾಪಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ಇದನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಮಧ್ಯಂತರ ಬೇಸಾಯವನ್ನು ಏನೇನು ಮಾಡಬೇಕಾಗತ್ತೆ ಅಂತೀರಿ? ಈಗ ಒಂದು 10-15 ದಿನ ನಾವು ಏನು ಬೀಜ ಹಾಕಿದ್ಮೇಲೆ ಅಥವಾ ನಾಟಿ ಮಾಡಿದ್ಮೇಲೆ 45 ದಿವಸಗಳ ನಂತರ ನಾವು ಕೈ ಕಳೆಯನ್ನು ಒಂದು ಸ್ವಲ್ಪ ಮಾಡ್ಕೋಬೇಕು ಪ್ರಾರಂಭದಲ್ಲಿ, ಮತ್ತೆ ಒಂದು 45 ದಿನ ಆದ್ಮೇಲೆ. ಹೌದು, ಅದಕ್ಕೆ ಈಗ ಅದಕ್ಕೂ ಇನ್ನೇನು ಮಾಡ್ತಾ ಇದೀವಿ ಅಂತಂದ್ರೆ ಅದು ಮಲ್ಚಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಹೊದಿಕೆಯನ್ನು ಕೊಡ್ತಾ ಇದೀವಿ. ಆ ಹೊದಿಕೆ ಕೊಡೋದ್ರಿಂದ ನಾವು ಈ ಕಳೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾಗುತ್ತೆ. ಆದಾಗ್ಯೂ ಸಹ ಇದನ್ನ ಕೈ ಕಳೆ ಆವಾಗ ಮಾಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಆಮೇಲೆ ತಳಬದಿ ಎಲೆಗಳು ಬಂದಿರ್ತಾವೆ ಹಳೆಯದು, ಅದನ್ನ ತೆಗೆದ್ಬಿಟ್ರೆ ನಮಗೆ ಕೆಲವು ರೋಗ ಮತ್ತು ಕೀಟಗಳ ಹಾವಳಿ ಕಡಿಮೆ ಆಗ್ಬಿಡುತ್ತೆ. ಅದನ್ನ ನಾವು ಮಧ್ಯಂತರವಾಗಿ ಮಾಡ್ಕೋಬೇಕಾಗತ್ತೆ. ನಾವು ಈಗಾಗಲೇ ಮಾತಾಡಿದಂಗೆ 20-25 ದಿನಗಳ ಅಂತರದಲ್ಲಿ ನಂತರ ಗಿಡ ತೆಳುಗೊಳಿಸ್ಬೇಕು. ಈಗ 2-3-4 ಬೀಜ ಹಾಕಿರ್ತೀವಿ, 2 ಗಿಡ ಮಾತ್ರ ಬಿಟ್ಟು ಸಸಿನ ಬಿಟ್ಟು ಮಿಕ್ಕಿದ್ದೆಲ್ಲ ತೆಳುಗೊಳಿಸ್ಬೇಕಾಗತ್ತೆ. ಮತ್ತೆ ಈ ಹಣ್ಣುಗಳ ಕೆಳಗಡೆ ಏನಾದರೂ ಆಧಾರ ಅಂತ ಉತ್ತಮವಾಗಿ ನಾವು ಗುಣಮಟ್ಟ ಬರಬೇಕಾದ್ರೆ ತಳಗಡೆ ನಾವು ಏನಾದರೂ ಮೆತ್ತನೆಯ ಈ ಸೊಪ್ಪಿರ್ಬೋದು ಅಥವಾ ಹುಲ್ಲಿರ್ಬೋದು ಅಥವಾ ಹಾಸಿಗೆ ತರ ಕೊಟ್ರೆ ಅದು ನಮ್ಗೆ ಉತ್ತಮವಾದ ಗುಣಮಟ್ಟದ ಬರಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ವಿವಿಧ ಆಕಾರಗಳನ್ನು ಮಾಡ್ಕೋಬಹುದು ಇದ್ರಲ್ಲಿ ನಾವು, ಇದು ಚೌಕಾಕಾರ ಇರ್ಬೋದು, ಯಾವುದೇ ಆಕಾರದಲ್ಲಿ ಈ ಹಣ್ಣನ್ನು ಬೆಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಇನ್ನು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಅಂತೀವಿ? ಈಗಾಗಲೇ ಈಗ ನಾವು ಬೀಜ ಬಿತ್ತಿದ 20 ದಿನಗಳ ನಂತರ ಈ ಮುಖ್ಯ ಕುಡಿಗಳೇನು ಬರ್ತವೆ ಅದನ್ನು ಚೂಟಿದಾಗ ನಮಗೆ ಹೆಚ್ಚು ಕೌಲುಗಳನ್ನು ಹೊಡಿತವೆ. ಆ ಕೌಲು ಹೊಡೆದಾಗ ಕೌಲಲ್ಲಿ ಬರ್ತಕ್ಕಂಥ ಎಲ್ಲ ನಾವು ಇದು ಹೂಗಳನ್ನು ಬಿಡಬಾರ್ದು. ಕೆಲವೇ 3-4 ಹೂ ಬಿಟ್ಟು ಅದರಲ್ಲಿ ಕಾಯಿಯಾಗಿ ಆ ಕಾಯಿ ಬಹಳಷ್ಟು ಉತ್ತಮ ಗಾತ್ರ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇದ್ರ ಜೊತೆಗೆ 1 ಎಕರೆಗೆ 1 ಜೇನು ಪೆಟ್ಟಿಗೆ ಇಟ್ಟರೆ ಬಹಳಷ್ಟು ಉತ್ತಮವಾಗಿ ಪರಾಗಸ್ಪರ್ಶ ಹೊಂದಿ ಅದು ಉತ್ತಮವಾದ ಇಳುವರಿ ಜೊತೆಗೆ ಗುಣಮಟ್ಟ ಬರಲಿಕ್ಕೆ ಅನುಕೂಲವಾಗುತ್ತೆ. ಇದು ಇದು ಬಹಳ ಮುಖ್ಯವಾದಂತ ಅಂಶ. ಹೌದು, ಜೇನುಪೆಟ್ಟಿಗೆ 1 ಎಕರೆಗೆ 1, ಹೆಕ್ಟೇರ್ ಆದ್ರೆ 1-3 ಇದ್ರೆ ಇನ್ನು ಒಳ್ಳೇದು. ಸಸ್ಯ ಪ್ರಚೋದಕಗಳನ್ನ ಏನಾದ್ರೂ ಇಲ್ಲಿ ಬಳಸ್ಕೋಬೇಕಾಗತ್ತೆ ಕಲ್ಲಂಗಡಿ ಬೇಸಾಯದಲ್ಲಿ? ಅಲ್ಲೂ ಸಾಧ್ಯತೆಗಳಿದೆ. ಕಲ್ಲಂಗಡಿ ಒಂದು ನಿಂಬೆಹಣ್ಣಿನ ಗಾತ್ರ ಇದ್ದಾಗ 20 PPM ಜಿಬ್ರಲಿಕ್ ಆಮ್ಲ ಅಂತೀವಿ, ಅಂದ್ರೆ 20 mg 1 L ನೀರಿಗೆ ಬೆರೆಸ್ಕೊಳ್ಳೋದು, ಅದನ್ನ ನಾವು ಕಾಯಿಗಳನ್ನ ಅದನ್ನ ಹದ್ದು ಬಿಟ್ರೆ ಅದರಲ್ಲಿ ಅದು ಗುಣಮಟ್ಟ ಬಹಳಷ್ಟು ಹೆಚ್ಚಾಗುತ್ತೆ. ಆಮೇಲೆ ಇನ್ನೊಂದ್ಸರಿ ಉತ್ತಮವಾದ ಕಾಯಿ ಕಚ್ಚಬೇಕಾದ್ರೆ 40 ದಿವಸ ಆದ್ಮೇಲೆ ನಾವು ಈ ರಸಗೊಬ್ಬರ 90-90-93 ಗ್ರಾಮ್ ಅದ್ರ ಜೊತೆಗೆ ಬೋರಾಕ್ಸ್ ಅಂತ ಹೇಳ್ತೀವಿ, ಬೋರಾಕ್ಸ್ 1 PPM ಅಂದ್ರೆ 25 mg 1 L ನೀರಿನಲ್ಲಿ ಮೆರೆಸ್ಕೊಂಡು 1 ವಾರದ ಅಂತರಲ್ಲಿ 2 ಅಥವಾ 3 ಬಾರಿ ಸಿಂಪಡಣೆ ಮಾಡೋದಾದ್ರೆ ನಮ್ಗೆ ಉತ್ತಮವಾದ ಹಣ್ಣುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದ್ರ ಜೊತೆಗೆ ಇತ್ತೀಚೆಗೆ ಲಘು ಪೋಷಕಾಂಶಗಳ ಕೊರತೆನೂ ಜಾಸ್ತಿ ಆಗಿದೆ ಭೂಮಿಯಲ್ಲಿ. ಅದನ್ನ ನೀಗಿಸ್ಲಿಕ್ಕೆ ಈ ತರಕಾರಿ ಸ್ಪೆಷಲ್ ಅಂತೀವಿ, ವೆಜಿಟೇಬಲ್ ಸ್ಪೆಷಲ್ ಅಂತೀವಿ, ಅದು ತೋಟಗಾರಿಕಾ ಸಂಶೋಧನಾ ಬಿಡುಗಡೆ ಮಾಡಿದ್ದು, ಅದು 3 ಗ್ರಾಮ್ 1 L ಹಾಕೊಂಡು ನಾವು ಒಂದು ಬೆರೆಸಿ ಅದನ್ನ 2-3 ಬಾರಿ ಕೊಡೋದಾದ್ರೆ ಅದು 10 ದಿನಗಳ ಅಂತರದಲ್ಲಿ ಅದನ್ನ ಕಾಯಿ ದಪ್ಪ ಬರುತ್ತೆ, ಗುಣಮಟ್ಟ ಬರತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು. ಇನ್ನು ಈ ಒಂದು ಕಲ್ಲಂಗಡಿ ಬೆಳೆನಲ್ಲಿ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಇದು ಬಹಳ ಪ್ರಮುಖವಾದ್ದು, ಯಾಕೆ ನೀರು ನಮ್ಮಲ್ಲಿ ಅಭಾವ ಇದೆ, ಜೊತೆಗೆ ಕಲ್ಲಂಗಡಿ ಸಾಕಷ್ಟು ನೀರಿನ ಅಂಶದಿಂದ ಕೂಡಿರುತ್ತೆ. ಹೌದು ಹೌದು, ಮಣ್ಣು ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ನಾವು ನೀರನ್ನ ಕುಟ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ 4-6 ದಿವಸಗಳಿಗೊಂದು ಸಮಯ ಪೂರೈಕೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಸೊ ಒಂದು ವೇಳೆ ಈ ನದಿ ತೀರದಲ್ಲೂ ಬೆಳೆಸ್ತೀವಿ, ಅಲ್ಲಿ ಹೆಚ್ಚಿಗೆ ನೀರು ಬೇಕಾಗಲ್ಲ, ಅದು ಪರ್ಕುಲೇಷನ್ ಅಂತೀವಿ, ಹಂಗೆ ಹೋಗಿ ತೇವಾಂಶ ಇರತಕ್ಕಂಥದ್ದು ಕಾಣ್ತೀವಿ. ಇದು ಮುಖ್ಯವಾಗಿ ನಾವು ಮಾಡ್ಬೇಕಾದ್ರೆ ಈಗ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಬೇಕು. ಸೊ ಅದು ನಿರ್ದಿಷ್ಟವಾದ ಪ್ರಮಾಣದ ನೀರನ್ನು ಕೊಟ್ಟು ಅದು ಬೇಕಾದ ಜಾಗಕ್ಕೆ ಕೊಡೋದ್ರಿಂದ ಅದರಲ್ಲಿ ನೀರಿನ ಬಳಕೆ ಸದ್ಬಳಕೆ ಆಗುತ್ತೆ. 50% ನಾವು ನೀರನ್ನು ಇಲ್ಲಿ ಉಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಮಡಿಗಳ ಮೇಲೆ ನಾವು ಇನ್ಲೈನ್ ಡ್ರಿಪ್ಪರ್ ಅಂತ ಹಾಕ್ತೀವಿ, ಅದನ್ನ ಮಡಿ ಆಗ್ಲೇ ಮಾಡಿದೀವಿ, ಅದ್ರ ಮೇಲೆ ಇನ್ಲೈನ್ ಡ್ರಿಪ್ಪರ್ ಅಂದ್ರೆ ಅನಿಕೆಗಳು, ಲ್ಯಾಟ್ರಲ್ಸ್ ಅಂತೀವಿ ಅದನ್ನ, ಅದನ್ನ ಅಳವಡಿಸಿ ಒಂದೊಂದು ಹನಿಕೆಯಿಂದ 2 ಲೀಟರ್ ಒಂದು ಗಂಟೆಗೆ ಬರ್ತಕ್ಕಂಥದ್ದು ನಾವು ಅದು ಸಿಗ್ತವೆ. ಅದನ್ನ ನಾವು ಜೋಡಣೆ ಮಾಡಿದಾಗ ಸೊ ಅವು ಬಹಳಷ್ಟು ನೀರನ್ನ ಉಳಿತಾಯ ಮಾಡುತ್ತೆ, ಅದು ಯಾವುದೇ ರೋಗಗಳು ಬರದಂಗೆ ಹರಡದಂಗೆ ನೋಡ್ಕೊಳ್ಳಿಕ್ಕೆ ಇದೊಂದು ಅನುಕೂಲ ಆಗುತ್ತೆ. ಆಮೇಲೆ ಈಗಾಗಲೇ ಹೇಳ್ತಿದ್ವಿ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ರೆ ಇನ್ನು ನೀರಿನ ಸದ್ಬಳಕೆ ಇನ್ನೂ ಹೆಚ್ಚಾಗುತ್ತೆ, ನೀರು ಆವಿಯಾಗೋದಿಲ್ಲ. ಹೌದು, ಆವಿಯಾಗೋದಿಲ್ಲ. ಮತ್ತೆ ಮೈಕ್ರೋ ಕ್ಲೈಮೇಟ್ ಅಂತ ಒಳಗಡೆ ತುಂಬಾ ವಾತಾವರಣ ಇರೋದ್ರಿಂದ, ಆಮೇಲೆ ಇದು 30 ಮೈಕ್ರಾನ್ ಅಂದ್ರೆ ಇದಕ್ಕೆ ಒಂದೇ ಬೆಳೆ ಆಗಿದ್ರಿಂದ 30 ಮೈಕ್ರಾನ್ ಅಂತ ದಪ್ಪ ಇರತಕ್ಕಂಥ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕೋದಾದ್ರೆ ನಾವು ಉಣ್ಣಿನ ಉಷ್ಣಾಂಶನೂ ಕಾಪಾಡಬಹುದು, ಜೊತೆಗೆ ಇದನ್ನ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಸೊ ಇದು ಇನ್ನು ಕೆಲವು ಕೀಟಗಳನ್ನು ರಿಪೆಲ್ಲೆಂಟ್ ಅಂತೀವಿ, ದೂರ ಮಾಡ್ಲಿಕ್ಕೂ ಅವಕಾಶಗಳಿದ್ದಾವೆ. ನಾವು ಪ್ಲಾಸ್ಟಿಕ್ ಹೊದಿಕೆ ಕೊಡೋದು ಒಳ್ಳೇದು ಅಂತ. ಹೌದು ನೋಡಿ, ನಾವು ನೀರಿದೆ ಅಂತ ಹೆಚ್ಚಿಗೆ ಕೊಟ್ಬಿಟ್ರೆ ಹಣ್ಣುಗಳು ಹೊಡಿತವೆ, ಸೀಳ್ತವೆ. ಅದನ್ನ ನಾವು ಹೆಚ್ಚಿಗೆ ಕೊಡ್ಲೂಬಾರದು. ಅದನ್ನ ಎಷ್ಟು ಬೇಕೋ ಅಷ್ಟು ಅಷ್ಟು ಹಿತಕರವಾಗಿ ಇರೋ ರೀತಿಯಲ್ಲಿ ನಾವು ಕೊಡ್ಬೇಕಾಗತ್ತೆ ಅಂತೀರಿ. ಹೌದು, ಇನ್ನು ಕಳೆ ನಿಯಂತ್ರಣ ಕೂಡ ಬಹಳ ಮುಖ್ಯ. ನೀವು ಮೊದಲೇ ಹೇಳಿದಾಗೆ ನಾವು ಬಿತ್ತನೆ ಮಾಡಿದ ಒಂದು 10-15 ದಿನ ಮತ್ತು 45 ದಿನದಲ್ಲಿ ಈ ಅಂತರ ಬೇಸಾಯ ಕೈ ಕಳೆ ಎಲ್ಲ ಮಾಡಬೇಕು ಅಂತ ಅಂದ್ರೆ, ಹೌದು, ಇದನ್ನ ಬಿಟ್ಕೊಂಡು ಇನ್ನೂ ಏನಾದರೂ ಕ್ರಮಗಳು ಇದಾವೆಯೇ? ಅದೇ, ಈಗಾಗಲೇ ನಾವು ಕೈಕಳೆ ಜೊತೆಗೆ ಈ ಉದಯಪೂರ್ವಕ ಕಳೆನಾಶಕ ಅಂತ ಅದು ಬುಟಾಕ್ಲೋರ್ ಅಂತ ಹೇಳ್ತೀವಿ, ಅದು ಎಕರೆಗೆ 800 ಮಿಲಿಲೀಟರ್ ದ್ರಾವಣವನ್ನ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇದು ಏಕದಳ ಮತ್ತು ದ್ವಿದಳ ಎರಡೂ ಕಳೆಗಳನ್ನ ನಿಯಂತ್ರಣದಲ್ಲಿ ಇಡ್ತದೆ. ಅಂದ್ರೆ ಒಂದು ಸೀಸನ್ ಅಂತೀವಿ, ಒಂದು ಋತುವಿನಲ್ಲಿ ಮಾತ್ರ ಇದು ಮಾಡ್ಲಿಕ್ಕಾಗತ್ತೆ. ಸೊ ಹಾಗೆ ಆದಷ್ಟು ಇದನ್ನು ಕಡಿಮೆ ಮಾಡಿ ನಾವು ಕೈಕಳೆ ಮಾಡೋದ್ರಿಂದ ನಮ್ಮ ಮಣ್ಣಿಗೆ ಉತ್ತವಾದ ಒಂದು ಆರೋಗ್ಯವನ್ನು ಕಾಪಾಡಲು ಸಾಧ್ಯವಾಗುತ್ತೆ. ಮೊದಲೇ ಪ್ಲಾಸ್ಟಿಕ್ ಈಗಾಗಲೇ ಹೇಳಿದ್ವಲ್ಲ, ಪ್ಲಾಸ್ಟಿಕ್ ಹಾಕೋದ್ರಿಂದ ಒಂದು ಅಷ್ಟು ಮಟ್ಟಿಗೆ ಒಂದು 90% ಅಲ್ಲೇ ನಾವು ಹತೋಟಿ ಮಾಡಲಿಕ್ಕೆ 90% ಹತೋಟಿ ಮಾಡ್ಕೋಬಹುದು ಅಲ್ಲಿ ಕಳೆಗಳನ್ನು. ಸೊ ಬಹು ಉಪಯೋಗಿ ಅಂತ ನಾವು ಹೇಳ್ಬೋದು ಅದನ್ನ. ಅಂದ್ರೆ ಇದು ಕುಂಬಳ ಜಾತಿಗೆ ಸೇರಿದಂತ ಒಂದು ಬೆಳೆ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಕೀಟಪೀಡೆಗಳ ಹಾವಳಿ ಕೂಡ ಹೆಚ್ಚು ಅಂತ ಹೇಳ್ಬೋದು. ಹೌದು, ಬರುತ್ತೆ. ಯಾವ್ಯಾವ ಬರ್ತವೆ ಕೀಟಪೀಡೆಗಳು ಅಂತೀರಿ? ನಾವು ಮುಖ್ಯವಾಗಿ ಇದು ಪ್ರಮುಖ ಕೀಟಗಳು ನೀವು ನೋಡಿದಾಗ ಈ ಕುಂಬಳದ ದುಂಬೆಗಳು ಅಂತೀವಿ, ಆಮೇಲೆ ಸಸ್ಯಹೇನು ಅಂತೀವಿ, ಆಮೇಲೆ ಎಲೆ ಸುರಂಗದ ಕೀಟ ಅಂತೀವಿ, ಆಮೇಲೆ ಹಣ್ಣು ಕೊರಕ, ಇವು ಬಹಳ ಪ್ರಮುಖವಾದವು. ಕುಂಬಳದ ದುಂಬಿಗಳು ಬರ್ತವವು ಯಾವಾಗಂದ್ರೆ ಹೂವಿನ ದಳಗಳನ್ನು ತಿಂತವವು, ಆಮೇಲೆ ಎಲೆಗಳನ್ನು ತಿನ್ಬಿಡ್ತವೆ. ಮರಿ ಹುಳುಗಳು ಏನ್ ಮಾಡ್ತವೆ, ಬೇರನ್ನ ತಿಂತಾವ ಹೋಗ್ತವೆ. ಇದು ಸ್ವಲ್ಪ ಕಾಟ ಇರುತ್ತೆ ಇದ್ರದ್ದು. ಮತ್ತೆ ಇನ್ನೊಂದು ಸಸ್ಯಹೇನು ಅಷ್ಟೇ, ಎಲೆ ಹೂ ಮಗ್ಗು ಮತ್ತೆ ಸುಳಿಗಳಿಂದ ರಸ ಹೀರುವಂತವು. ಸೊ ಇದು ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಮುಂದುವರೆದ ಬೂಸ್ಟ್ ಅನ್ನು ಕಾಣಿಸ್ಕೊಂಡ್ಬಿಡುತ್ತೆ ಅಲ್ಲಿ. ಅಂದ್ರೆ ಇವು ಒಂದು ಸಿಹಿಯಾದ ಪದಾರ್ಥ ಬಿಡೋದ್ರಿಂದ ಅದ್ರ ಮೇಲೆ ಬೂಸ್ಟ್ ಕೂಡ ಉತ್ಪಾದನೆ ಆಗುತ್ತೆ. ನೋಡಿ, ಕುಂಬಳ ದುಂಬಿಗಳು ಮತ್ತೆ ಸಸ್ಯಹೇನು ಎರಡನ್ನೂ ನಾವು ನಿಯಂತ್ರಣ ಮಾಡಬೇಕಾದ್ರೆ ಮೆಲಾಥಿಯನ್ ಅಂತಕ್ಕಂತ ಒಂದು ಕೀಟನಾಶಕವನ್ನ 2 ಮಿಲಿಲೀಟರ್ ಅಲ್ಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡ್ಕೋಬಹುದು. ಆಮೇಲೆ ಎಲೆ ಸುರಂಗದ ಕೀಟ ಅಂತ ನಾ ಹೇಳಿ. ಹೌದೌದು. ಸೊ ಅದು ಮರಿ ಹುಳುಗಳು ಎಲೆಗಳನ್ನ ಸುರಂಗ ಮಾಡ್ಕೊಂಡು ಹೋಗ್ತಾವೆ, ಕೊರಿತಾ ಇರ್ತವೆ ಒಳಗಡೆ, ಸಣ್ಣಗೆ ಬೆಳ್ಳಗೆ ಕಾಣಿಸ್ತಾವೆ, ಆವಿನಾಕಾರ ನಾವು ಅದನ್ನ ನೋಡ್ತೀವಿ. ಸೊ ಇದು ಬಂದಾಗ ನಾವು ಅಸಿಪೇಟ್ ಅಂತಕ್ಕಂಥ ಒಂದು ಕೀಟನಾಶಕ 1 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಅದನ್ನ ತಕ್ಷಣ ನಾವು ಸಿಂಪಡಣೆ ಮಾಡೋದಾದ್ರೆ ಇದನ್ನ ಹತೋಟಿ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಹಣ್ಣು ಕೊರಕ ಅಂತ ಹೇಳಿದ್ವಿ. ಈ ಹಣ್ಣು ಕೊರಕ, ಈ ಮರಿ ಹುಳುಗಳು ಹಣ್ಣಿನ ಭಾಗವನ್ನ ತಿಂತಾವೆ ಇವು. ಮತ್ತೆ ಹಣ್ಣು ತಿನ್ನಕ್ ಸ್ಟಾರ್ಟ್ ಮಾಡಿದಾಗ ಅದು ಕೊಳೆ ರೋಗ ಶುರುವಾಗ್ಬಿಡುತ್ತೆ, ಕೊಳತು ಬಿಡುತ್ತೆ. ಸೊ ಇದನ್ನು ಸಹ ಹತೋಟಿ ಮಾಡ್ಕೋಬೋದ್ರೆ, ಈ ಮಲಾಥಿಯನ್ ಅಂತ ಏನೀಗಾಗ್ಲಿ ಏನ್ ಹೇಳಿದ್ವಿ, 2 ಮಿಲಿಲೀಟರ್ ಅದ್ರ ಜೊತೆಗೆ ಒಂದು 10 ಗ್ರಾಂ ಸಕ್ಕರೆ ಮತ್ತು ಬೆಲ್ಲನ ಅಥವಾ ಬೆಲ್ಲ ಯಾವ್ದಾದ್ರು ಒಂದು ಮಿಕ್ಸ್ ಮಾಡಾಕೋದ್ರಿಂದ ಇದಕ್ಕೆ ಸ್ವಲ್ಪ ಅಟ್ರಾಕ್ಷನ್ ಅಂತೀವಿ, ಇದಕ್ಕೆ ಆಕರ್ಷಿತವಾಗಿ ಇದನ್ನ ಹತೋಟಿ ಮಾಡ್ಲಿಕ್ಕೆ ಸಾಯಿಸ್ತದೆ. ಈ ಇದನ್ನ ಕೊರಕುಗಳು ಮತ್ತು ಹೌದು ಈ ಹಣ್ಣಿನ ನೊಣನು ಅಂತಾರದನ್ನ. ಹೌದು, ಹಣ್ಣಿನ ನೊಣನು ಅಂತಾರದು. ಸೊ ಅದನ್ನ ನಾವು ನಿವಾರಣೆ ಮಾಡ್ಕೋಬಹುದು, ಅನುಕೂಲ ಆಗುತ್ತೆ. ಇನ್ನು ರೋಗಗಳ ಹಾವಳಿನೂ ಕೂಡ ತಕ್ಕಮಟ್ಟಿಗೆ ಇರುತ್ತೆ ಅಂತ ನಾವು ಹೇಳ್ಬೋದು. ಇರುತ್ತೆ. ಯಾವ್ಯಾವ ರೋಗಗಳು ಬರ್ತವೆ ಅಂತೀರಿ? ಈಗ ರೋಗಗಳಲ್ಲಿ ಪ್ರಮುಖವಾಗಿ ತಗೋಬೇಕಾದ್ರೆ ನಿಮಗೆ ಫ್ಯುಸೇರಿಯಂ ಬಾಡು ರೋಗ ಅಂತ ಹೇಳ್ತೀವಿ, ವಿಲ್ಟ್ ಅಂತ ಹೇಳ್ತೀವಿ ಕನ್ನಡ ಇಂಗ್ಲೀಷಲ್ಲಿ, ಆಮೇಲೆ ಚುಬು ರೋಗ ಅಂತೀವಿ, ಬೂಜು ತುಪ್ಪಳದ ರೋಗ ಅಂತೀವಿ, ಆಮೇಲೆ ಬೂದಿ ರೋಗ ಇತ್ಯಾದಿ, ಆಮೇಲೆ ನಂಜು ರೋಗನೂ ನಾವು ಕಾಣ್ಬೋದು ಇದನ್ನ. ಸೊ ಇದನ್ನ ಫ್ಯುಸೇರಿಯಂ ಬಾಡು ರೋಗ ಅಂತ, ಬಾಡು ಸ್ವರ್ಗ ರೋಗ. ಸೊ ಅದನ್ನ ಬಂದಾಗ ನಾವು ಒಂದು ಕಾರ್ಬನ್ಡೈಸಿಮ್ ಅಂತಕ್ಕಂಥ ಇದು ಶಿಲೀಂಧ್ರ ನಾಶಕವನ್ನು 1 ಗ್ರಾಂ 1 ಲೀಟರ್ ಬೆರೆಸ್ಕೊಂಡು ಬುಡಕ್ಕೆ ತೊಯ್ಬೇಕಾಗುತ್ತಲ್ಲ. ಹೌದು, ಹಂಗಾಗಿ ಅದನ್ನ ತೊಯ್ಬೇಕು. ಮತ್ತೆ ಚಿಬ್ಬು ರೋಗ ಬಂದಾಗ ನಮಗೆ ಮೊದಲಿಗೆ ಸಣ್ಣ ಗಾತ್ರದ ಹಾಗೂ ತೇವಾಂಶದ ಚುಕ್ಕಿಗಳನ್ನು ನಾವು ಕಾಣ್ತೀವಿ ಎಲೆಗಳ ಮೇಲೆ. ಸೊ ಆಮೇಲೆ ಅದು ಕಪ್ಪು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು ನಾವು ನೋಡಬಹುದು ಅದನ್ನ. ಅದಕ್ಕೂ ಸಹ ನಾವು ಕಾರ್ಬನ್ಡೈಸಿಮ್ 1 ಗ್ರಾಂ ಅಂತ, ಬಡ ರೋಗ ಇರ್ಬೋದು ಚಿಪ್ಪು ರೋಗ ಆದ್ರೆ ನಾವು ಸ್ಪ್ರೇ ತಗೋಬೇಕು, ಅಂದ್ರೆ ಸಿಂಪಡಣೆ ಮಾಡ್ಬೇಕು, ಎಲೆ ಮೇಲೆ ಸಿಂಪಡಣೆ ಮಾಡ್ಬೇಕು. ಸಿಂಪಡಣೆ ಮಾಡ್ಬೇಕು. ಸೊ ಆಮೇಲೆ ಬೂಜು ಮತ್ತೆ ತುಪ್ಪಳದ ರೋಗ ಅಂತ ಹೇಳಿ, ಹೌದೌದು, ಇದು ಸೊ ಹಳದಿ ಚುಕ್ಕೆಗಳನ್ನು ನಾವು ಕಾಣ್ಬೋದು ಮೊದಲನೇಗೆ. ಆಮೇಲೆ ಅವು ಒಂದಕ್ಕೊಂದು ಸೇರಿಕೊಂಡು ಎಲೆಗಳನ್ನ ಆವರಿಸ್ಕೊಂಡ್ಬಿಡ್ತಾವೆ, ಇಡೀ ಎಲೆಗೇನೇ ತಗೊಂಡ್ಬಿಡುತ್ತೆ. ಹೌದು, ಇದಕ್ಕೆ ಮತ್ತೆ ನಾವು ಶಿಲೀಂದ್ರನಾಶಕನ ಬಳಸ್ಬೇಕಿದನ್ನೇ. ಸೊ ಇದು ಮೆಟಲಾಕ್ಸಿಲ್ ಅಂತಕ್ಕಂಥದ್ದು, ಮತ್ತೆ ಅದ್ರ ಜೊತೆಗೆ ಮ್ಯಾಂಕೋಸಬ್ ಅಂತ ಕಾಂಬಿ ಪ್ರಾಡಕ್ಟ್ ಅಂತಾರೆ ಅದನ್ನ. ಸೊ 2 ಗ್ರಾಮ್ ಅದನ್ನ 1 ಲೀಟರ್ಗೆ, ಅಥವಾ ಅದಿಲ್ಲ ಅಂದ್ರೆ ಸೈಮಾಕ್ಸಿನಿಲ್ ಮತ್ತೆ ಮ್ಯಾಂಕೋಸಬ್ ಅಂತ ಒಂದು ಅದು ಮಿಶ್ರಣ ಬರುತ್ತೆ, ಸಮ್ಮಿಶ್ರ ಸಮ್ಮಿಶ್ರ ಅದು 2 ಗ್ರಾಮ್ 1 ಲೀಟರ್ಗೆ ಹಾಕೊಂಡು ನಾವು ಸಿಂಪಡಣೆ ಮಾಡೋದಾದ್ರೆ ಈ ರೋಗನ ನಾವು ಹತೋಟಿ ಮಾಡ್ಕೋಬಹುದು. ಮತ್ತೆ ಬೂದ್ ರೋಗ ಅಂತ ಈಗಾಗಲೇ ಬರುತ್ತೆ, ಯಾಕೆಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚಿಗೆ ಬರ್ತದೆ. ಮೊದಲು ನಾವು ನೋಡಿದಾಗ ಸಣ್ಣ ಗಾತ್ರ ಚುಕ್ಕೆಗಳ ತರ ಕಾಣುತ್ತೆ ಇದ್ರ ಮೇಲೆ, ಎಲೆಗಳ ಮೇಲೆ. ನಂತರ ಅದು ಜಾಸ್ತಿ ಆಗಿ ತೀವ್ರತೆ ಹೆಚ್ಚಾದಾಗ ಎಲೆಗಳು ಪೂರ್ತಿ ಒಣಗೋದನ್ನ ನಾವು ಮಾಡ್ಬೋದು, ಬೆಳ್ಳಿಗೆ ಒಣಗಿಬಿಡ್ತವೆ. ಸೊ ಅದನ್ನ ನಾವು ನಿಯಂತ್ರಣ ಮಾಡ್ಕೋಬೇಕಾದ್ರೆ ಒಂದು ಈ ಇದು ಶಿಲೀಂದ್ರನಾಶಕ ಕ್ಲೋರೋಥಲನಿಲ್ ಅಂತ ಬರ್ತದೆ, ಅದು 2 ಗ್ರಾಮ್ 1 ಲೀಟರ್ಗೆ ಹಾಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಕಾರ್ಬನ್ ಡೈಸಿಮ್ ಅಂತ ಹೇಳ್ಬಿಟ್ಟು ಇನ್ನೊಂದು ಶಿಲೀಂದ್ರನಾಶಕ 1 ಗ್ರಾಮ್ ಅದಾದ್ರೆ 1 ಗ್ರಾಮ್, ಅಥವಾ ಡೆನೋಕ್ಯಾಪ್ ಅಂತ ಇನ್ನೊಂದು ಹೇಳ್ತೀವಿ, ಅದಾದ್ರೆ 1.5 ಗ್ರಾಮ್ ಯಾವ್ದಾದ್ರು ಒಂದು ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿಗೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಒಂದು ಅಂಶ ನಮ್ಮ ರೈತ ಬಾಂಧವರು ಗಮನಿಸಬೇಕೇನು ಅಂದ್ರೆ, ಸಾಧಾರಣವಾಗಿ ನಾವು ಬೂದಿ ರೋಗಕ್ಕೆ ಈ ನೀರಿನಲ್ಲಿ ಕರುವ ಗಂಧಕವನ್ನು ಬಳಸ್ತೀವಿ, ಆದ್ರೆ ಇದು ಕುಂಬಳ ಜಾತಿಯ ಒಂದು ಬೆಳೆ ಆಗಿರೋದಿಲ್ಲ, ಅದು ಗಂಧಕವನ್ನ ಬಳಸಬಾರದು. ಅದು ಒಂದ್ ರೀತಿ ಸಸ್ಯಕ್ಕೆ ನಂಜಾಗಿ ಪರಿಣಮಿಸಿ ಹೌದು ಇಡೀ ಬೆಳೆನೆ ನಾಶ ಆಗ ಸಾಧ್ಯತೆ ಇರುತ್ತೆ. ಖಂಡಿತವಾಗಿ ಇದನ್ನ ಯಾರೇ ರೈತ ಬಾಂಧವರು ಬಳಸಬಾರದು, ಇದು ಯಾವುದೇ ಕುಂಬಳ ಜಾತಿಯ ಬೆಳೆಗಳಿಗೆ ಇದು ಗಂಧಕವನ್ನ ಬಳಸಬಾರದು. ಜೊತೆಗೆ ಸುತ್ತಲೂ ಒಂದು 1 ಸಲ 2 ಸಲ ಜೋಳ ಅಥವಾ ಮೆಕ್ಕೆಜೋಳ ಹಾಕೊಂಡ್ರೆ ಬೇರೆ ರೋಗಗಳನ್ನ ಹರಡೋದನ್ನ ನಾವು ತಪ್ಪಿಸಬಹುದು, ವಿಶೇಷವಾಗಿ ನಂಜು ರೋಗಗಳು ನಂಜುರೋಗಗಳನ್ನ ನಾವು ತಪ್ಪಿಸಬಹುದು. ಇನ್ನ ಮುಖ್ಯವಾಗಿ ಈ ಕೊಯ್ಲಿ ಬಂದಿದೆ ಅಂತ ಹೇಗೆ ತಿಳ್ಕೊಂಡ್ಬೋದು ನಾವು ಈ ಕಲ್ಲಂಗಡಿಯಲ್ಲಿ, ಹೇಗೆ ಕೊಯ್ಲು ಮಾಡಬೇಕಾಗತ್ತೆ, ಕ್ರಮ ಹೇಗೆ ಅಂತೀರಿ? ನಾವು ಮೊದಲನೇದಾಗಿ ಒಂದು ನಿರ್ದಿಷ್ಟವಾದ ತಳಿಗೆ ಒಂದು ನಿರ್ದಿಷ್ಟ ಅವಧಿ ಇರ್ತದೆ, 75 ದಿವಸ, 90 ದಿವಸ, 100 ದಿವಸ, 100 ದಿವಸ, ಅದು ಒಂದಾದ್ರೆ. ಎರಡನೇದಾಗೂ ನಾವು ಯಾವ ರೀತಿ ಕಂಡುಹಿಡಿಬಹುದು ಅಂದ್ರೆ, ಈ ಕಲ್ಲಂಗಡಿ ಬಳ್ಳಿ ಹಣ್ಣಿನ ಹತ್ರ ಲತಾ ತಂತು ಅಂತೀವಿ, ಟೆಂಡ್ರಿಲ್ಸ್ ಅಂತೀವಿ ಇಂಗ್ಲೀಷಲ್ಲಿ, ಲತಾ ತಂತುಗಳು ಅಂತ ಹೇಳ್ಬಿಟ್ಟು ಅದು ಒಣಗಲು ಪ್ರಾರಂಭ ಆಗ್ಬಿಡ್ತವೆ. ಸೊ ಆ ಸಂದರ್ಭದಲ್ಲಿ ಹಣ್ಣು ತಯಾರಾಗಿದೆ. ಅಥವಾ ಇನ್ನೊಂದು ತಳಮೈ, ಹಣ್ಣಿನ ತಳಮೈ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಸೊ ಅದು ಒಂದು ಇಂಡಿಕೇಶನ್ ಅಂತ, ಅದು ಒಂದು ನಾವು ನೋಡ್ಕೋಬಹುದು. ಆಮೇಲೆ ಇದು ಹಂತದಲ್ಲಿ ಹಣ್ಣುಗಳು ಬೆರಳಿಂದ ನಾವು ಟ್ಯಾಪ್ ಮಾಡೋದು ಅಂತ, ಡಬ್ ಡಬ್ ಅಂತ ಹೊಡಿತೀವಿ ಬೆರಳಿಂದ, ಅದು ಡಬ್ ಡಬ್ ಅಂತ ಶಬ್ದ ಬರುತ್ತೆ. ಆಮೇಲೆ ಮಂದ, ಅದು ಅದು ಅದು ಮಂದ ಶಬ್ದ ಅಂತೀವಿ ಅದನ್ನ, ಆ ಶಬ್ದ ಬಂದಾಗ ಅದು ತಯಾರಾಗಿದೆ ಅಂತ ಹೇಳ್ಬಿಟ್ಟು ಕೊಯ್ಲು ಮಾಡ್ಬೇಕು, ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದು ಕಾಯಿ ಹಣ್ಣಾದ ಟೈಮಲ್ಲಿ ಒಣ ಹವೆ ಇರೋಂಗೆ ನಾವು ನೋಡ್ಬೇಕು, ಮಾಡ್ಬೇಕು. ಜೊತೆಗೆ ಅದಕ್ಕಿಂತ ಮುಂಚೆ ಮುಖ್ಯವಾಗಿ ನೀರ್ ಕೊಡೋದನ್ನ ನಾವು ನಿಲ್ಲಿಸ್ಬೇಕು. ಒಂದು ವಾರ ಮುಂಚೆನೆ, ಇನ್ನೇನು ಒಂದು ವಾರದಲ್ಲಿ ಕಟಾವ್ ಮಾಡ್ತೀವಿ ಅಂದಾಗ ನಾವು ನೀರನ್ನ ನಿಲ್ಲಿಸ್ಬೇಕು. ಅದರಿಂದ ಏನ್ ಅನುಕೂಲ ಆಗುತ್ತೆ ಅಂತ, ಸಕ್ಕರೆ ಅಂಶ ನಮಗೆ ಹೆಚ್ಚಿನ ರೀತಿಯಲ್ಲಿ ಕಾಣಲಿಕ್ಕೆ ಹೆಚ್ಚು ಸಿಹಿ ಆಗಿರ್ತವೆ, ಸಿಹಿ ಇರ್ತದೆ ಮಾರ್ಕೆಟ್ನಲ್ಲಿ, ಒಳ್ಳೆ ಧಾರಣೆ ಸಿಗ್ಬೋದು. ಹೌದು, ಖಂಡಿತವಾಗಿ ಸಿಗ್ತಕ್ಕಂಥದ್ದು ಇಲ್ಲಿ ಕಾಣಬಹುದು. ಈ ರೀತಿ ನಾವು ಅದನ್ನ ಗಮನಿಸಿ ನಾವು ಕೊಯ್ಲು ಮಾಡಿ ತಗೊಂಡೋಗೋದಾದ್ರೆ ಉತ್ತಮ ಧಾರಣೆಯನ್ನ ನಾವು ಪಡ್ಕೋಬಹುದು. ಇನ್ನ ಇಳುವರಿ ಎಷ್ಟೆಷ್ಟು ನಿರೀಕ್ಷೆ ಮಾಡಬಹುದು ಅಂತೀರಿ? ಈಗ ಪ್ರತಿ ಹೆಕ್ಟೇರ್ಗೆ ಸಾಮಾನ್ಯವಾಗಿ ಈ ಸರಾಸರಿ ನಾವು ತಳಿಗಳು ತಗೊಂಡಾಗ 35-40 ಟನ್ ವರೆಗೂ ನಾವು ಇಳುವರಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ. ಈ ಹೈಬ್ರಿಡ್ ತಳಿಗಳು ಅಂತ, ಸಂಕರಣ ತಳಿಗಳು ಅಂತ ಏನು ಮಾತಾಡ್ತೀವಿ, ಅದು 75 ಟನ್ ಕೊಡ್ತಕ್ಕಂಥ ಸಾಮರ್ಥ್ಯಗಳನ್ನ ಹೊಂದಿರ್ತವೆ. ನಾವು ರೈತ ಬಾಂಧವರು ಏನ್ ಮಾಡ್ತೀವಿ, ಎಲ್ಲಾ ಹಣ್ಣುಗಳನ್ನು ಕಿತ್ತು ಒಂದೇ ರಾಶಿಯಲ್ಲಿ ತಗೊಂಡೋಗ್ತಕ್ಕಂಥದ್ದು ನೋಡ್ತೀವಿ. ಈಗ ಅದನ್ನ ಕಳಪೆ ಹಣ್ಣುಗಳನ್ನ ತೆಗೆದು ಅಥವಾ ಬೇರ್ಪಡಿಸಿ ವಿಂಗಡಣೆ ಮಾಡಿ ಗಾತ್ರಾಧಾರಿತ ನಾವು ವಿಂಗಡಣೆ ಮಾಡಿದ್ರೆ, ಶ್ರೇಣೀಕರಣ ಮಾಡಿ ಅದನ್ನ ಸಪರೇಟ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ನಾವು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸೋದು, ಸ್ಥಳೀಯ ಮಾರ್ಕೆಟ್ ಇರ್ಬೋದು ಅಥವಾ ಎಲ್ಲಾದ್ರೂ ದೂರದ ಮಾರ್ಕೆಟ್ ಇರ್ಬೋದು, ಅಲ್ಲಿ ಕಳಿಸೋರಾದ್ರೆ ಅವ್ರಿಗೆ ಉತ್ತಮ ಧಾರಣೆಯನ್ನ ನಿರೀಕ್ಷಿಸಬಹುದು. ಅಂದ್ರೆ ನಾವು ಮುಖ್ಯವಾಗಿ ಈ ಮಾರುಕಟ್ಟೆ ಸಂದರ್ಭದಲ್ಲಿ ವರ್ಗೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಾಗ, ಖಂಡಿತವಾಗಿ ಕೊಡಬೇಕಾಗ, ಅವುಗಳ ಗಾತ್ರದ ಆಧಾರದ ಮೇಲೆ ನಾವು ಅವುಗಳನ್ನು ವಿಂಗಡಿಸಿ ನಾವು ಕಳಿಸ್ಕೊಡ್ಬೇಕಾಗುತ್ತೆ. ಖಂಡಿತವಾಗಿ ಸರಿಯಾಗಿ ಅವುಗಳಿಗೆ ಪೆಟ್ಟಾಗದಂತೆ ಕಳಿಸ್ಕೊಡ್ಬೇಕಾಗುತ್ತೆ ದೂರದ ಮಾರುಕಟ್ಟೆಗಳಿಗೆ. ಖಂಡಿತ. ರೈತ ಬಾಂಧವರೇ, ತಮಗೆ ಈ ಒಂದು ಕಲ್ಲಂಗಡಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ಡಾಕ್ಟರ್ ಕೆ ಎನ್ ಶ್ರೀನಿವಾಸಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9845774509. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845774509. ತುಂಬ ಸಂತೋಷ ಡಾಕ್ಟರ್ ಶ್ರೀನಿವಾಸಪ್ಪ ಅವರು, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಲ್ಲಂಗಡಿಯಲ್ಲಿರುವಂತಹ ಸುಧಾರಿತ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಲ್ಲಂಗಡಿಯ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎನ್ ಶ್ರೀನಿವಾಸಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗದಲ್ಲಿ ಕೇಳಿ ಕಡಲೆ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಸಿ ಸೀನಪ್ಪ ಅವರೊಂದಿಗೆ ಸಂದರ್ಶನ ಮತ್ತು ಕೃಷಿ ಮಾಹಿತಿಯನ್ನು ಕೂಡ ಆಲಿಸಬಹುದು. ಇದು ಇಂದಿನ ಕೃಷಿ ರಂಗ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಕೃಷಿ ರಂಗ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ, ಸಮಯ 6:01. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ, 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ಆನಂತರ ಹಾಯಿದೋಣಿ ಚಿತ್ರಗೀತೆಗಳನ್ನು ಆಲಿಸಬಹುದು. 7:45 ಹಾಗೂ 9:00 ಮತ್ತೆ ಚಿತ್ರಗೀತೆಗಳು ಮೂಡಿಬರಲಿವೆ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪವರ್ ಆಫ್ ಲಿಸನಿಂಗ್ ಸರಣಿ ಕಾರ್ಯಕ್ರಮದಲ್ಲಿ ಟ್ರೆಡಿಷನಲ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಮೂಡಿಬರಲಿದೆ. ಆನಂತರ ಚಿತ್ರಗೀತೆಗಳನ್ನು ಆಲಿಸಬಹುದು. ಸಿಸ್ಟಮ್ ಮೂಡಿಬರಲಿದೆ ಆನಂತರ ಚಿತ್ರ ಸಿಸ್ಟಮ್ ಮೂಡಿ